ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಎಂ ಕಿರಣ್ ಕುಮಾರ್ ಅವರಿದ್ದಾರೆ. ಇವರು ಜಂಟಿ ಕೃಷಿ ನಿರ್ದೇಶಕರು, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಏನು ಈಗ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ, ಕೃಷಿ ಇಲಾಖೆಗೆ ಸಂಬಂಧಿಸಿದ ಕೇಂದ್ರ ಪುರಸ್ಕೃತ ಯೋಜನೆಗಳ ಜೊತೆಗೆ ರಾಜ್ಯ ಪುರಸ್ಕೃತ ಯೋಜನೆಗಳ ಬಗ್ಗೆ ಕೂಡ ಮಾಹಿತಿ ಕೊಡಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ಕಾರ, ಎಲ್ಲ ರೈತ ಬಾಂಧವರು ನಮಸ್ಕಾರಗಳು. ಹೇಳಿ ಸರ್, ಮೊದಲನೇದಾಗಿ ಕಿರು ಪರಿಚಯದೊಂದಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಈಗ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ ಯೋಜನೆ ಅಂತಿದೆ. ಸೊ ಇದರಲ್ಲಿ ಈ ಕೃಷಿ ಕಾರ್ಮಿಕರ ಕೊರತೆಯನ್ನು ನೀಗಿಸಲಿಕ್ಕೋಸ್ಕರ ಮತ್ತೆ ಏನು ಕೃಷಿ ಚಟುವಟಿಕೆಗಳನ್ನು ನಮ್ಮ ಹೆಚ್ಚಿಗೆ ಮಾಡಲಿಕ್ಕೋಸ್ಕರ ನಮ್ಮ ರೈತ ಬಾಂಧವರಿಗೆ ಸಣ್ಣ ಟ್ರ್ಯಾಕ್ಟರ್ ಇರ್ಬೋದು, ಪವರ್ ಟಿಲ್ಲರ್ ಇರ್ಬೋದು, ಭೂಮಿ ಸಿದ್ಧತೆ ಉಪಕರಣಗಳು, ನಾಟಿ ಉಪಕರಣಗಳಿರ್ಬೋದು, ಅಂತರ ಬೇಸಾಯ ಉಪಕರಣಗಳು, ಡಿಸೈಲ್ ಪಂಪ್ ಸೆಟ್ಸು ಹಾಗೂ ಏನು ಸಸ್ಯಂರಕ್ಷಣಾ ಉಪಕರಣಗಳು ಅಂದ್ರೆ ಸ್ಪ್ರೇಯರ್ಸ್ ಅಂತ ಏನ್ ಹೇಳ್ತೀವಿ, ಇವುಗಳನ್ನ ಸಾಮಾನ್ಯ ರೈತರಿಗೆ ಶೇಕಡ 50 ರಿಯಾಯಿತಿ ದರದಲ್ಲಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 90 ರಿಯಾಯಿತಿ ದರದಲ್ಲಿ ನಾವು ಇದು ಕೊಡಲಿಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಆಸ್ಪದ ಇಡಿದೆ. ರೈತರು ಅವಶ್ಯಕತೆ ಇರುವಂತಹ ರೈತರು ತಮ್ಮ ಅರ್ಜಿಯನ್ನ ಸಂಬಂಧಪಟ್ಟಂತಹ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೀಡಿದಲ್ಲಿ ಒಂದು ಏನೋ ಅನುದಾನ ಲಭ್ಯತೆ ಅನುಗುಣವಾಗಿ ನಾವು ರೈತರಿಗೆ ಸಬ್ಸಿಡಿಯಲ್ಲಿ ಇದನ್ನ ಕೊಡಲಿ ಈ ಒಂದು ಉಪಕರಣ ಕೊಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಎರಡನೇ ಒಂದು ಕಾರ್ಯಕ್ರಮ ಇರುವಂತಹದ್ದು ಕೇಂದ್ರ ಪುರಸ್ಕೃತ ಯೋಜನೆ ಅಡಿಯಲ್ಲಿ ನಮಗೆ ಸೂಕ್ಷ್ಮ ನೀರಾವರಿ ಯೋಜನೆ ಸರ್, ಇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ. ಸೊ ಇದರಲ್ಲಿ ಏನು ರೈತರಲ್ಲಿ ನೀರಿನ ಮಿತ ಬಳಕೆಯನ್ನ ನಾವು ಪ್ರೋತ್ಸಾಹಿಸೋಸ್ಕರ ಏನು ರೈತ ಬಾಂಧವರಿಗೆ ಸ್ಪ್ರಿಂಕ್ಲರ್ ಇರ್ಬೋದು ಅಥವಾ ಡ್ರಿಪ್ ಅನ್ನ ನಾವು ಸಬ್ಸಿಡಿ ಶೇಕಡ 90 ರಿಯಾಯಿತಿ ದರದಲ್ಲಿ ಒಂದು ವಿತರಣೆ ಮಾಡುವಂತಹ ಕಾರ್ಯಕ್ರಮ ಪರ್ ಡ್ರಾಪ್ ಮೋರ್ ಕ್ರಾಪ್ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿ ನಾವು ಕೃಷಿ ಇಲಾಖೆಯಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ನಾವು ಸ್ಪ್ರಿಂಕ್ಲರ್ ಅನ್ನ ಕೊಡ್ತಾ ಇದೀವಿ ಸಬ್ಸಿಡಿಯಲ್ಲಿ. 2 ಹೆಕ್ಟರ್ ವರೆಗೂ ಸಹಿತ ಶೇಕಡ 90 ರಿಯಾಯಿತಿ ಇದೆ. ಸೊ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುದಾನ ಬರ್ತಾ ಇದೆ. ಸೊ ಇಲ್ಲಿ ಈಗೇನು ರೈತರು ಈ ಹಿಂದೆ ಏನಿತ್ತು ಒಂದ್ಸಲ ತೆಗೆದುಕೊಂಡ್ರೆ ಮತ್ತೆ ಅವ್ರು ತೆಗೆದುಕೊಳ್ಳಿಕ್ಕೆ ಒಂದು ಸಾಧ್ಯತೆ ಇರಲಿಲ್ಲ, ಬಟ್ ಈ ವರ್ಷದಿಂದ 7 ವರ್ಷದ ನಂತರ ಮತ್ತೆ ಅವರು ಹೊಸದಾಗಿ ತಗೊಳ್ಬಹುದು ಈ ಒಂದು ಘಟಕಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೆ ರೈತ ಬಾಂಧವರು ತಮಗೆ ಅವಶ್ಯಕತೆ ಇದ್ರೆ ಸ್ಪ್ರಿಂಕ್ಲರ್ಗೆ ಅವಶ್ಯಕತೆ ಇದ್ರೆ ಸ್ಥಳೀಯವಾಗಿ ಅರ್ಜಿಯನ್ನು ಕೊಟ್ಟು ಪಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮ ಅಂದ್ರೆ ನಮಗೆ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಮಾ ಯೋಜನಾ. ಸೊ ಈ ಒಂದು ಬಹುಶಃ ಬಹಳ ವರ್ಷದ PMFBO ಅಂತ ನಾವು ಹೇಳ್ತೀವಿ. ಹೌದು ಸರ್. ಇದು ಏನು ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಮುಂತಾದ ಆದಂತ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದ್ದಂಗೆ ಇದು. ಹೌದು ಸರ್. ಆ ಸಂದರ್ಭದಲ್ಲಿ ಏನು ಬೆಳೆ ಹಾನಿ ಅಥವಾ ಏನಾದ್ರು ಆದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಪರಿಹಾರ ನೀಡಲಿಕ್ಕೆ ಅದೊಂದು ಸಾಧ್ಯತೆ ಇದೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಮುಸ್ಕಿನ ಜೋಳ, ಭತ್ತ, ಆಮೇಲೆ ಇದೇ ರೀತಿ ಹಿಂಗಾರಿ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಸೂರ್ಯಕಾಂತಿ ಇರಬಹುದು, ಬೇಸಿಗೆಯಲ್ಲಿ ಮತ್ತೆ ಭತ್ತ ಮತ್ತೆ ಮುಸ್ಕಿನ ಜೋಳ ಇವುಗಳನ್ನ ರೈತರು ಇನ್ಶೂರೆನ್ಸ್ ಇದನ್ನ ಎನ್ರೋಲ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಯಾವ್ದಾದ್ರು ಸಂದರ್ಭದಲ್ಲಿ ಏನೋ ಬೆಳೆ ಹಾನಿ ಆಯ್ತು ಅಥವಾ ಏನಾದ್ರ ಕಾರಣಗಳಿಂದ ಬೆಳೆ ಸಮಸ್ಯೆ ಆದ್ರೆ ಅವರಿಗೆ ಪರಿಹಾರ ಈ ಇನ್ಶೂರೆನ್ಸ್ ಮೂಲಕ ಸಿಗಲಿಕ್ಕೆ ಸಾಧ್ಯತೆ ಇದೆ. ಇದೊಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಇದೆ. ಇದಕ್ಕೆ ಏನು ಅವರು ದಾಖಲೆಗಳನ್ನ ನೀಡಬೇಕು ಮತ್ತೆ ಹೇಗೆ ಅದು ಮುಂದುವರಿಬೇಕು ಸರ್? ಇದರಲ್ಲಿ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಅವರು ಇನ್ಶೂರೆನ್ಸ್ ಏನು ಇವತ್ತು ನಮ್ಮಲ್ಲಿ ಬ್ಯಾಂಕ್ಗಳಲ್ಲೂ ಸಹಿತ ಅವರು ಎನ್ರೋಲ್ ಮಾಡ್ಕೋಬಹುದು ಅಂತ ಹೇಳ್ತೀರಾ? ಹೌದು. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಇರೋ ಸೊಸೈಟಿ ಆದರೂ ಸಹಿತ ಎನ್ರೋಲ್ ಮಾಡ್ಕೊಳ್ಬಹುದು. ಇದ್ರ ಜೊತೆಯಲ್ಲಿ ನಮ್ಮ ಗ್ರಾಮೋನ್ ಕೇಂದ್ರಗಳಲ್ಲೂ ಸಹಿತ ಇದನ್ನ ನಮ್ಮ ಈ ಪೋರ್ಟಲ್ಗೆ ಹೋಗಿ ಎನ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸಂರಕ್ಷಣೆ ಅಂತ ಪೋರ್ಟಲ್ ಬರುತ್ತೆ, ಆ ಪೋರ್ಟಲ್ ಹೋಗಿ ಇವರು ಏನು ನಿಗದಿತ ನಾವೇನ್ ಹೇಳ್ತೀವಿ ಪ್ರೀಮಿಯಂ ಅನ್ನ ಕಟ್ಬಿಟ್ಟು ಒಂದು ಭಾಗವಹಿಸಬಹುದಾಗಿದೆ. ನಮ್ಮ ಜಿಲ್ಲೆಯಲ್ಲಿ ನಾವು ಹೇಳಿದಾಗೆ ಗ್ರಾಮ ಮಟ್ಟ ಮತ್ತು ಹೋಬಳಿ ಮಟ್ಟಕ್ಕೆ ಬೇರೆ ಬೇರೆ ಬೆಳೆಗಳಿಗೂ ಸಹಿತ ನೋಟಿಫೈ ಆಗಿದೆ. ಆ ಪ್ರಕಾರವಾಗಿ ರೈತರು ಭಾಗವಹಿಸಬಹುದು. ನಮಗೆ ಹಿಂದಿನ ವರ್ಷದಲ್ಲಿ ಅಂದ್ರೆ 2024 ಮುಂಗಾರಿ ಹಂಗಾಮಿಗೆ 13 ಕೋಟಿಯಷ್ಟು ಪರಿಹಾರ ನಮಗೆ ಇನ್ಶೂರೆನ್ಸ್ ನಮ್ಮ ರೈತರಿಗೆ ಸಿಕ್ಕಿದೆ ಈ ವರ್ಷ. ಅಂದ್ರೆ ಈ ಜಿಲ್ಲೆಯ ರೈತರಿಗೆ ಸಿಕ್ಕಿದೆ. ಸೊ ಇದರಲ್ಲಿ ರೈತರು ಕಡ್ಡಾಯವಾಗಿ ಭಾಗವಹಿಸು ಬಹಳ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾಕೆ ಹೇಳ್ತಾ ಇದ್ದೆ ನೋಡಿ, ಈ ಬೇಸಿಗೆಯಲ್ಲಿ ನಮ್ಮ ಎನ್ರೋಲ್ಮೆಂಟ್ ಬಹಳ ಕಡಿಮೆ ಇದೆ. ಹೌದು ಹೌದು. ಬಟ್ ಈಗ ನೋಡಿ ಅಕಾಲಕ್ಕೆ ಮಳೆಯಿಂದ ಸಮಸ್ಯೆ ಆಯ್ತು. ಸಮಸ್ಯೆ ಆಯ್ತು. ಇಂಥ ಸಂದರ್ಭದಲ್ಲಿ ಯಾರು ರೈತರು ಬೆಳೆ ಮೇಲೆ ಭಾಗವಹಿಸಿರ್ತಾರೆ ಅವರಿಗೆ ಒಂದು ಇನ್ಶೂರೆನ್ಸ್ ಬರುವಂತ ಸಾಧ್ಯತೆ ಇರ್ತದೆ. ಹೌದು ಸರ್. ಸೊ ಹಾಗಾಗಿ ನನಗೆ ಇನ್ಶೂರೆನ್ಸ್ ಬರುತ್ತೆ ಅನ್ನೋದಲ್ಲ, ಈಗ ನಾವು ಹೇಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೀವಿ ಅದೇ ರೀತಿ ಬೆಳೆಗಳಿಗೆ ರೈತರು ಬಾಂಧವರು ಇದು ಇನ್ಶೂರೆನ್ಸ್ ಮಾಡೋದು ಬಹಳ ಅತಿ ಅವಶ್ಯಕ. ಪ್ರೀಮಿಯಂ ಬಹಳ ಕಡಿಮೆ ಇದೆ. ಹೌದು ಹೌದು, ಬಹಳ ಕಡಿಮೆ ಇದೆ ಪ್ರೀಮಿಯಂ. ಎಷ್ಟು ಅಂತ ಹೇಳ್ತೀರಾ? ಒಂದು 2% ಇದೆ ಮುಂಗಾರಂಗೆ. ಎಷ್ಟು ಕಟ್ಟಬೇಕಾಯ್ತು ಅಂತ ಹೇಳ್ತೀರಾ? ಈಗ ನಾವು ಫಾರ್ ಎಕ್ಸಾಂಪಲ್ ನೀವು ತೆಗೆದುಕೊಂಡ್ರೆ, ಈಗ ನಮ್ಮ ಜಿಲ್ಲೆಯ ಒಂದು ರೈತರಿಗೆ ನಾವು ತೆಗೆದುಕೊಂಡ್ರೆ ಭತ್ತದಲ್ಲಿ ಒಂದು ಎಕರೆಗೆ ಅವರು ಪ್ರೀಮಿಯಂ ಅನ್ನ ಕಟ್ಟುವಂತ ಪ್ರಮಾಣ ಏನಿದೆ ಅಂದ್ರೆ, ಒಂದು ಹೆಕ್ಟರ್ ಅಂತ ತೆಗೆದುಕೊಳ್ಳೋಣ ನಾವೇ ನೋಡಿ, ಈಗ ಮುಂಗಾರು ಹಂಗಾಮಿನಲ್ಲಿ ನಮ್ಗೆ ಏನು ಪ್ರೀಮಿಯಂ ತೆಗೆದುಕೊಂಡ್ರೆ ಭತ್ತ ನೀರಾವರಿ 1865 ರೂಪಾಯಿ ಪರ್ ಹೆಕ್ಟರ್ ಆಗ್ತದೆ. 1865 ಹೆಕ್ಟರ್. ಅದೇ ರೀತಿ ಭತ್ತ ಮಳೆ ಆಶ್ರಿತ ಆದ್ರೆ 1275 ರೂಪಾಯಿ ಪ್ರೀಮಿಯಂ ಆಗುತ್ತೆ. ಮುಸ್ಕಿನ್ ಜೋಳ ಆದ್ರೆ 1790 ಪರ್ ಹೆಕ್ಟರ್ ಅಂದ್ರೆ 2.5 ಎಕರೆಗೆ. ಅದೇ ರೀತಿ ಮುಸ್ಕಿನ್ ಜೋಳ ಮಳೆ ಆಶ್ರಿತ 1130, ನಂತರ ರಾಗಿ 850 ರೂಪಾಯಿ. ಇದು ಮುಂಗಾರಿ ಹಂಗಾಮಿಗೆ. ಮುಂಗಾರಿ ಹಂಗಾಮಿಗೆ. ಸೊ ಇದು ನಿಮ್ಮ ಸಮ್ ಇನ್ಶೂರ್ಡ್ ಅಂತ ತೆಗೆದುಕೊಂಡ್ರೆ, ಇದು ನೋಡಿ ಭತ್ತ 93,750 ರೂಪಾಯಿ ಇದೆ, ಭತ್ತ ಮಳೆ ಆಶ್ರಿತ 63,750 ರೂಪಾಯಿ ಇದೆ. ಇದೇ ರೀತಿ ಏನ್ ನಾವೇನ್ ಹೇಳ್ತೀವಿ ವಿಮಾ ಮತ್ತ ಅಂತ ಏನ್ ಹೇಳ್ತೀವಿ ಆ ರೀತಿ ಇದೆ. ಸೊ ಇದು ಅಮೌಂಟ್ ಬಹಳ ಕಡಿಮೆ ಇದೆ. ಅನ್ಸೋದಿಲ್ಲ ಬಟ್ ಕೆಲವೊಮ್ಮೆ ಬಂದ್ರೆ ಸಾಕಷ್ಟು ರೈತರುಗಳಿಗೆ. ಅಲ್ಲ ಸರ್, ಕೆಲವೊಬ್ರು ರೈತರು ಹೇಳ್ತಾರೆ, ಸರ್ ನಾವು 5 ವರ್ಷದಿಂದ ಕಟ್ಕೊಂತ ಬಂದಿದೀವಿ, ನಮ್ಗೇನು ಬರ್ಲೇ ಇಲ್ಲ ಸರ್, ನಮ್ಗ ಇನ್ಶೂರೆನ್ಸ್ ನಾವು ಏನು ನಮ್ಗೆ ಏನು ಅದ್ರ ಲಾಭನೇ ಆಗ್ಲಿಲ್ಲ ಈ ತರ ಹೇಳ್ತಾರೆ ಸರ್. ಇದಕ್ಕೆ ಏನು ಅದು ಇನ್ಶೂರೆನ್ಸ್ ಕ್ಯಾಲ್ಕುಲೇಷನ್ಸ್ ಆಗಿದೆ ಅಂದ್ರೆ, ಈಗ ಹಿಂದಿನ 7 ವರ್ಷದಲ್ಲಿ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಥವಾ ಹೋಬಳಿ ಮಟ್ಟದಲ್ಲಿ ಆ ಬೆಳೆಯಲ್ಲಿ ಎಷ್ಟು ಇಳುವರಿ ಬಂದಿದೆ ಅಂತ ತೆಗೆದುಕೊಳ್ತಾರೆ. ಅದರಲ್ಲಿ 20 ಬಂದಂತ 2 ವರ್ಷ ಕಳೆದುಬಿಟ್ಟು 5 ವರ್ಷ ಸರಾಸರಿ ಇಳುವರಿಯನ್ನ ಆರಂಭಿಕ ಇಳುವರಿಯಾಗಿ ತೆಗೆದುಕೊಳ್ತಾರೆ. ಈ ವರ್ಷ ಒಂದು ಬೆಳೆ ಕಟಾವು ಪ್ರಯೋಗಗಳಾಗ್ತವೆ. ಹೌದು ಸರ್. ಈಗ ಗ್ರಾಮ ಪಂಚಾಯತಿ ಮಟ್ಟ ಮತ್ತೆ ಓಣಿ ಮಟ್ಟದಲ್ಲಿ ಬೆಳೆ ಕಟಾವು ಪ್ರಯೋಗ ಆಗಿ ಆ ಪ್ರಯೋಗದಲ್ಲಿ ನಮ್ಮ ಆರಂಭಿಕ ಇಳುವರಿಗಿಂತ ಈ ವರ್ಷದ ಇಳುವರಿ ಕಡಿಮೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಒಂದು ಬೆಳೆ ವಿಮೆ ಬರ್ಲಿಕ್ಕೆ ಸಾಧ್ಯ ಇರುತ್ತೆ ಅಂತ ಹೇಳ್ತೀವಿ, ಕ್ಲೇಮ್ಸ್ ಬರ್ಲಿಕ್ಕೆ. ಈಗ ಏನಾಗುತ್ತೆ, ಈಗ ಲಾಸ್ಟ್ 5 ಇಯರ್ಸ್ ನಾವು ಸರಾಸರಿ ಇಳುವರಿ ತೆಗೆದುಕೊಂಡಾಗ, ಉದಾಹರಣೆ ಭತ್ತದಲ್ಲಿ 20 ಕ್ವಿಂಟಾಲ್ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇದೆ ಅಂದಾಗ ಅವ್ರದ್ದು ಇಳುವರಿ 25 ಕ್ವಿಂಟಾಲ್ ಬಂದಿದ್ರೆ ಈ ವರ್ಷದ ಇಳುವರಿ ಅವರಿಗೆ ಸಿಗೋದಿಲ್ಲ. ಅದೇ ಅವ್ರದ್ದು 16 ಕ್ವಿಂಟಾಲ್ ಬಂದಿದ್ರೆ ಅವ್ರ ಎಷ್ಟು 4 ಕ್ವಿಂಟಾಲ್ ಡಿಫ್ರೆನ್ಸ್ ಇರುತ್ತಲ್ಲ ಅದಕ್ಕೆ ವಿಮಾ ಸಿಗುತ್ತೆ. ಕ್ಯಾಲ್ಕುಲೇಷನ್ ಆಗಿದ್ರೆ ಆರಂಭಿಕ ಇಳುವರಿ ಮತ್ತೆ ಮೈನಸ್ ಏನ್ ನಾವು ಈ ವರ್ಷದ ಆಕ್ಚುಲ್ ಇಳುವರಿ ಡಿವೈಡ್ ಬೈ ಆರಂಭಿಕ ಇಳುವರಿ ಅಂತ ನಾವು ಮಲ್ಟಿಪ್ಲೈಡ್ ಬೈ ಸಮ್ ಇನ್ಶೂರ್ಡ್ ಅಂತೀವಿ. ಏನು ವಿಮಾ ಮತ್ತ ಏನಿದೆ ಅದಷ್ಟೇ. ಸೊ ಏನು ಆರಂಭಿಕ ಇಳುವರಿಗಿಂತ ಕಡಿಮೆ ಬಂದಾಗ ಮಾತ್ರ ಆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅದಕ್ಕೆ ಅವರಿಗೆ ಕ್ಲೇಮ್ ಸಿಗುತ್ತೆ. ಸೊ ಇದು ಕ್ಯಾಲ್ಕುಲೇಷನ್ಸ್. ಇದು ಕ್ಯಾಲ್ಕುಲೇಷನ್. ಹೌದು. ಈಗ ಏನಾಗುತ್ತೆ, ಬೆಳೆ ಚೆನ್ನಾಗಿದ್ರೆ ಓಕೆ ರೈತರಿಗೂ ಒಳ್ಳೇದೆ. ಹೌದು. ಬೆಳೆ ಚೆನ್ನಾಗಿಲ್ಲ ಅಂದ್ರೆ ಅವರಿಗೆ ಒಂದು ಒಂದು ಇಂಟ್ರಿಮ್ ರಿಲೀಫ್ ಸಿಕ್ಕಂಗಾಗ್ತದೆ. ಹೌದು ಸರ್. ಹೌದು. ಈಗ ಮುಂದುವರೆದು ಪುರಸ್ಕೃತ ಯೋಜನೆಗಳ ಬಗ್ಗೆ ನಮಗೆ ನೆಕ್ಸ್ಟ್ ಬರುವಂತ ಕಾರ್ಯಕ್ರಮ ಅಂದ್ರೆ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನಾ. ಸೊ ಇದರಲ್ಲಿ ವರ್ಷ 2019 ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಹೌದು ಸರ್. ಏನು ರೈತ ಬಾಂಧವರಿಗೆ ಕ್ವಾರ್ಟರ್ಲಿ 2,000 ರೂಪೀಸ್ ಮೂರು ಹಂತದಲ್ಲಿ ಕೊಡುವಂತದ್ದು. ಬಟ್ ಇಲ್ಲಿ ಕೆಲವೊಂದು ನಿಬಂಧನೆಗಳಿದೆ ಸರ್. ರೈತ ಬಾಂಧವರು ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರದು, ಅವರು ಯಾವ್ದೊಂದು ಜಾಬ್ ಅಲ್ಲಿ ಇರಬಾರ್ದು, ಅವರು ಪ್ರತಿಷ್ಠಿತ ಹುದ್ದೆಗಳಲ್ಲಿ ಇರಬಾರ್ದು, ಅದ್ರ ಜೊತೆಯಲ್ಲಿ ಅವರು ರಿಟೈರ್ಡ್ ಪರ್ಸನ್ಸ್ ಇದ್ರು ಸಹಿತ 10,000 ಒಳಗಡೆ ಇದ್ರೆ ಮಾತ್ರ ಬರುತ್ತೆ ಅವರಿಗೆ. ಮತ್ತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಮಾತ್ರ ಗಂಡ ಹೆಂಡತಿ ಇಬ್ಬರ ಹತ್ರ ಜಮೀನು ಇದ್ದು ಇಬ್ರು ಒಟ್ಟು ಕುಟುಂಬವಾಗಿದ್ರೆ ಒಬ್ಬರಿಗೆ ಮಾತ್ರ ಮಾತ್ರ ಬರೋದು. ಸೊ ಹಾಗೆ ಇದು ಕುಟುಂಬಕ್ಕೆ ಕೊಡುವಂತ ಒಂದು ಕಾರ್ಯಕ್ರಮ. ಸೊ ಇದು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ರೈತರು ಇದನ್ನ 2019 ಸಹಿತ ಪಡ್ಕೊಳ್ತಾ ಇದಾರೆ. ನಮ್ಮ ಜಿಲ್ಲೆಯಲ್ಲಿ ನಮ್ಗೆ PM ಕಿಸಾನ್ ಸಂಬಂಧಪಟ್ಟ ಹಾಗೆ ತೆಗೆದುಕೊಂಡ್ರೆ ನೇರಲಿ 149,000 ರೈತರು ಇದರಲ್ಲಿ ಈಗಾಗಲೇ ಪರಿಹಾರ ತೆಗೆದುಕೊಳ್ತಾ ಇದ್ದಾರೆ, ಲಾಭ ಪಡಿತಾ ಇದ್ದಾರೆ. ಲಾಭ ಪಡಿತಾ ಇದ್ದಾರೆ. ನೇರಲಿ 628 ಕೋಟಿಯಷ್ಟು ಈವರೆಗೆ ರೈತರಿಗೆ ಸಂದಾಯ ಆಗಿದೆ ಜಿಲ್ಲೆಯಲ್ಲಿ 2025 ಒಂದು ಮೇ ತಿಂಗಳವರೆಗೆ. ಹೌದೌದು. ಅಂದ್ರೆ ಈಗೇನು ಕ್ವಾರ್ಟರ್ ಈ ವರ್ಷದವರೆಗೆ. ಈ ವರ್ಷದವರೆಗೆ. ಸೊ ಹಿಂದೆ ನಮ್ಮ ಗವರ್ಮೆಂಟ್ ಅಲ್ಲಿ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ರು, ನಿಲ್ಸಿದ್ದಾರೆ. ಅದು ಈ ವರ್ಷ ಈಗ PM ಕಿಸಾನ್ ಮಾತ್ರ ಇದೆ 6,000 ಪ್ರತಿ ವರ್ಷಕ್ಕೆ. ಸೊ ಇದನ್ನ ಈಗಾಗಲೇ 2019 ಪೂರ್ವದಲ್ಲಿ ಯಾರು ಜಮೀನು ನೊಂದಿದ್ರು ಅವ್ರು ಮಾತ್ರ ಎಲಿಜಿಬಲ್ ಇರ್ತಾರೆ. ಮತ್ತೆ ಜೊತೆಯಲ್ಲಿ ಯಾರು ನಂತರದಲ್ಲಿ ಪೌತಿ ಖಾತೆ ಆಗಿರುತ್ತೆ ಅವರುಗಳಿಗೆ ಮಾತ್ರ ಈ ಒಂದು ಸೌಲಭ್ಯ ಇದೆ. ಇವಾಗ ಅವ್ನು ಮಾರಾಟ ಮಾಡಿ ಇವಾಗ ಮತ್ತೆ ತಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇದು ಹಿಂದೆ ಮಾರಾಟ ಮಾಡಿರ್ತಾರೆ ಜಮೀನು, ಅದು ಇವ್ರ ಖಾತೆ ಆಗಿರುತ್ತೆ. ಕ್ರಯಕ್ಕೆ ಆಗಿರುವಂತಹ ಜಮೀನುಗಳು ಮತ್ತೆ ಅವರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವರಿಗೆ ಇದರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತೀರಾ. ಜೊತೆಗೆ ಈಗ ರಾಜ್ಯ ಪುರಸ್ಕೃತ ಯೋಜನೆಗಳಿಗೆ ಬಂದ್ರೆ ಸಂಕ್ಷಿಪ್ತವಾಗಿ ಪ್ರಸ್ತುತದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದೆ ನಮಗೆ. ಬಹಳ ಮುಖ್ಯವಾಗಿ ನಾ ಹೇಳಿದ್ನಲ್ಲ ಬೀಜ ವಿತರಣಾ ಕಾರ್ಯಕ್ರಮ, ಹೌದು ಸರ್, ಇದು ನಮ್ಮ ಒಂದು ಬಹಳ ಒಂದು ಪ್ರಮುಖ ಕಾರ್ಯಕ್ರಮ. ಸೊ ಇದನ್ನ ನಾನು ಹೇಳಿದಾಗೆ ಶೇಕಡ 50 ರಿಯಾಯಿತಿ ದರದಲ್ಲಿ ಸಾಮಾನ್ಯ ರೈತರಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರುಗಳಿಗೆ ಶೇಕಡ 70 ರಿಯಾಯಿತಿ ದರದಲ್ಲಿ 5 ಎಕರೆವರೆಗೆ ಸಕಾಲದ ರೈತರಿಗೆ ಒದಿಸುವಂತ ಒಂದು ಕಾರ್ಯಕ್ರಮ. ಇದರ ಜೊತೆಯಲ್ಲಿ ಸಸ್ಯ ಸಂರಕ್ಷಣಾ ಕಾರ್ಯಕ್ರಮ ಅಂತ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಸುರಕ್ಷಿತ ಕೀಟನಾಶಕ ಬಳಕೆ ಬಗ್ಗೆ ಒಂದು ತರಬೇತಿಯನ್ನು ಕೊಡುವಂತ ರೈತರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗ್ಲಿ, ಇದರ ಜೊತೆಯಲ್ಲಿ ಜೈವಿಕ ಕೀಟನಾಶಕಗಳ ಬಳಕೆ ಅವರಿಗೆ ಸಬ್ಸಿಡಿ ಕೊಡುವಂತದ್ದು, ನಂತರ ಕೀಟನಾಶಕಗಳನ್ನು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಅವಶ್ಯಕತೆ ಬಿದ್ದಾಗ ಈ ಯಾವುದೋ ಒಂದು ತಾಲೂಕು ಅಥವಾ ಗ್ರಾಮಗಳಲ್ಲಿ ಕೆಲವೊಂದು ರೋಗಗಳು ಕಂಡು ಬಂದ ಸಂದರ್ಭದಲ್ಲಿ ವಿಜ್ಞಾನಿಗಳ ಒಂದು ವರದಿ ಆಧಾರದ ಮೇಲೆ ನಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ರಿಯಾಯಿತಿ ದರದಲ್ಲಿ ಕೀಟನಾಶಕ ಕೊಡಲಿಕ್ಕೆ ಸಾಧ್ಯತೆ ಇದೆ, ಅವಕಾಶ ಇದೆ. ಇದರ ನಂತರದಲ್ಲಿ ನಮ್ಮಲ್ಲಿ ಕೃಷಿ ಉತ್ಪನ್ನ ಸಂಸ್ಕರಣೆ ಕಾರ್ಯಕ್ರಮ ಇದೆ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಎರಡು ಭಾಗ ಇದೆ. ಒಂದು ನಾವು ಏನು ಒಕ್ಕಣೆ ಮಾಡ್ಲಿಕ್ಕೆ ಬೇಕಂತ ಒಂದು ಟಾರ್ಪಲಿನ್ ಅನ್ನು ಸಹಿತ ರಿಯಾಯಿತಿ ಕೊಡುವಂತಹದ್ದು, ಶೇಕಡ 50 ರಿಯಾಯಿತಿ ದರದಲ್ಲಿ. ಇದ್ರ ಜೊತೆಯಲ್ಲಿ ರೈತರಿಗೆ ಏನು ತಾವು ಬೆಳೆದಂತ ಬೆಳೆಯನ್ನ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಬೇಕಂತ ಹಿಟ್ಟಿನ ಗಿರಣಿ ಇರ್ಬೋದು, ಸಂಸ್ಕರಣೆ ಮಾಡ್ಲಿಕ್ಕೆ ಸಣ್ಣ ರೈಸ್ ಮಿಲ್ ಇರ್ಬೋದು, ಎಣ್ಣೆ ತೆಗೆಯುವ ಯಂತ್ರ ಇರ್ಬೋದು, ರಾಗಿ ಕ್ಲೀನಿಂಗ್ ಮಿಷಿನ್ಸ್ ಇರ್ಬೋದು, ಪಲ್ವರೈಸರ್ಸ್ ಇರ್ಬೋದು, ಇವೆಲ್ಲವನ್ನು ಸಹಿತ ಸಬ್ಸಿಡಿಯಲ್ಲಿ ಕೊಡುವಂತ ಒಂದು ಕಾರ್ಯಕ್ರಮ ಈ ಒಂದು ಯೋಜನೆ ಅಡಿಯಲ್ಲಿ ಇದೆ. ನಂತರದಲ್ಲಿ ಕೃಷಿ ನಾವೇನು ಕೃಷಿ ಯಂತ್ರೋಪಕರಣ ಯೋಜನೆ ಸಹಿತ ರಾಜ್ಯ ಮಟ್ಟದಲ್ಲೂ ಸಹಿತ ಇದೆ. ಈಗಾಗಲೇ ಏನು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಏನ್ ಹೇಳಿದ್ವಿ ಅದೇ ರೀತಿ ಇಲ್ಲೂ ಸಹಿತ ರಾಜ್ಯ ಮಟ್ಟದಲ್ಲೂ ಇದೆ. ಸಬ್ಸಿಡಿ ಪ್ಯಾಟರ್ನ್ ಸೇಮ್ ಇದೆ, ಶೇಕಡ 50 ನಮ್ಮ ಏನು ಸಣ್ಣ ಅತಿ ಸಣ್ಣ ರೈತರಿಗೆ ಮತ್ತೆ ಏನು ದೊಡ್ಡ ರೈತರಿಗೂ ಸಹಿತ ಸಾಮಾನ್ಯ ರೈತರಿಗೆ ಶೇಕಡ 90% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ. ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಈ ಒಂದು ಸಬ್ಸಿಡಿ ಪ್ಯಾಟರ್ನ್ ಇದೆ. ಸರಿ ಸರ್. ಇದ್ರ ಜೊತೆಯಲ್ಲಿ ನಾವು ಹೇಳಲಿಕ್ಕೆ ಮರೆತೆ ಕೇಂದ್ರ ಪುರಸ್ಕೃತ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಯೋಜನೆ ಅಡಿಯಲ್ಲಿ ನಮ್ಮ ಜಿಲ್ಲೆಗೆ ಇರುವಂತಹದ್ದು ಅಕ್ಕಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ರೈತರಿಗೆ ಪ್ರಾತ್ಯಕ್ಷಿಕೆಗಳು ನೀಡುವಂತಹದ್ದು, ಈಗ ನಮ್ಮ ಬಹಳ ಮುಖ್ಯವಾಗಿ ನೇರ ಕೂರಿಗೆ ಬಿತ್ತನೆ, ಆಮೇಲೆ ಯಾಂತ್ರೀಕೃತ ಬಿತ್ತನೆ, ಸೊ ಇವುಗಳನ್ನು ಹೆಚ್ಚಿಗೆ ಪ್ರಚಾರ ಮಾಡಲಿಕ್ಕೆ ಆ ಒಂದು ಪ್ರಾತ್ಯಕ್ಷಿಕೆಗಳನ್ನು ಸಹಿತ ಈ ಒಂದು ಯೋಜನೆಯಲ್ಲಿ ತೆಗೆದುಕೊಳ್ತಾ ಇದ್ವಿ. ಅದರ ಜೊತೆಯಲ್ಲಿ ಭತ್ತ ಬೆಳೆಗಾರರಿಗೆ ಬೇಕಾದಂತ ಪರಿಕರಗಳು ಇರ್ಬೋದು, ಬಯೋ ಫರ್ಟಿಲೈಸರ್ಸ್ ಇರ್ಬೋದು, ಕೀಟನಾಶಕ ಇರ್ಬೋದು, ಯಂತ್ರೋಪಕರಣ ಇರ್ಬೋದು, ಇವುಗಳನ್ನು ಸಹಿತ ನೀರು ಒದಿಸುವ ಯಂತ್ರ ಇರ್ಬೋದು, ಎಲ್ಲವನ್ನೂ ಸಹಿತ ಈ ಒಂದು ಅಕ್ಕಿ ಯೋಜನೆ ಅಡಿಯಲ್ಲಿ, ಇದರ ಜೊತೆಯಲ್ಲಿ ದ್ವಿದಳ ಧಾನ್ಯ ಯೋಜನೆ ಸಹಿತ ನಮ್ಮ ಜಿಲ್ಲೆಯಲ್ಲಿದೆ. ಭತ್ತ ಬೆಳೆದ ನಂತರ ರೈತರು ದ್ವಿದಳ ಹಾಕೊಳ್ಳುವಂತ ರೈತರುಗಳಿಗೂ ಸಹಿತ ಈ ಯೋಜನೆ ಅಡಿಯಲ್ಲಿ ಇದೇ ರೀತಿ ಅವಕಾಶ ಪರಿಕರಗಳನ್ನ ರಿಯಾಯಿತಿ ದರದಲ್ಲಿ ಯಂತ್ರೋಪಕರಣ ಕೊಡುವಂತದ್ದು, ಅದೇ ರೀತಿ ನೀರು ಒದಿಸುವಂತ ಯಂತ್ರ ಇದು ಏನು ಪೈಪ್ಗಳನ್ನು ಕೊಡುವಂತದ್ದು ಈ ಒಂದು ಆಹಾರ ಮತ್ತು ಪೌಷ್ಟಿಕ ಭದ್ರತೆ ಯೋಜನೆ ಅಡಿಯಲ್ಲಿದೆ. ಇದರ ಸದುಪಯೋಗ ಪಡುವಂತ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಬೇಕು, ಮಾಹಿತಿ ಪಡ್ಕೊಳ್ಬೇಕು. ಮತ್ತೆ ಇದರ ಜೊತೆಯಲ್ಲಿ ನೆಕ್ಸ್ಟ್ ನಮ್ಮ ಕಾರ್ಯಕ್ರಮ ಇರುವಂತದ್ದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ತರಬೇತಿ ಕೊಡುವಂತ ತರಬೇತಿ ಹೌದು. ಈಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹಳ್ಳಿಕೆರೆಯಲ್ಲಿ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ. ಈ ತರಬೇತಿ ಕೇಂದ್ರದಲ್ಲಿ ರೈತರಿಗೆ ವಿವಿಧ ತಾಂತ್ರಿಕತೆಯ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ರೈತರ ಜೊತೆಗೆ ನಮ್ಮ ಇಲಾಖೆ ಅಧಿಕಾರಿಗಳಿರ್ಬೋದು, ಇನ್ನಿತರ ವಿಸ್ತರಣಾ ಕಾರ್ಯಕರ್ತರಿಗೂ ಸಹಿತ ಇಲ್ಲಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ರೈತರ ಒಂದು ಡಿಮಾಂಡ್ ಮೇಲೆ ನಾವು ಇಲ್ಲಿ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ವಿಸ್ತರಣಾ ಕಾರ್ಯಕರ್ತರಿಗೆ ನಾವು ತರಬೇತಿ ಕೊಡ್ತಾ ಇದೀವಿ. ರೈತರು ಹೆಚ್ಚಿನ ಒಂದು ಪ್ರಯೋಜನ ಪಡ್ಕೊಳ್ಬೇಕು, ಯಾಕೆಂದ್ರೆ ಇಲ್ಲಿ ಬರುವಂತ ರೈತರುಗಳಿಗೆ ನಾವು ಉಚಿತವಾಗಿ ಊಟ ಇರ್ಬೋದು, ಉಳಿಯ ವ್ಯವಸ್ಥೆ ಇರ್ಬೋದು, ತರಬೇತಿ ಕೊಡ್ಲಿಕ್ಕೆ ಬೇಕಂತ ಎಲ್ಲ ಏನು ನಮ್ಮ ವಿಜ್ಞಾನಿಗಳನ್ನ ಕರೆಸುವಂತ ವ್ಯವಸ್ಥೆ ಸಹಿತ ಮಾಡ್ತೀವಿ. ರೈತರು ಇದನ್ನು ಸದುಪಯೋಗ ಪಡ್ಕೊಳ್ಬೇಕು. ಇದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಬೆಳೆ ಸಮೀಕ್ಷೆ ಕಾರ್ಯಕ್ರಮ, ಮುಂಗಾರು ಹಿಂಗಾರು ಬೇಸಿಗೆ ಮೂರು ಕಾಲದಲ್ಲೂ ಸಹಿತ ರೈತರು ತಮ್ಮ ಹೊಲದ ತಮ್ಮ ಸಮೀಕ್ಷೆಯನ್ನೇ ಮಾಡ್ಕೊಳ್ಬಹುದಾಗಿದೆ. ಇಲ್ಲಿ ನಮಗಾಗಲೇ ನಮ್ಮ ಪೋರ್ಟಲ್ ಇದೆ, ಮುಂಗಾರು ಹಂಗಾಮ ಹಿಂಗಾರು ಮತ್ತು ಬೇಸಿಗೆ ಸರಿ ರೈತರು ತಾವು ಸಮೀಕ್ಷೆ ಮಾಡ್ಕೊಬಹುದು, ತಾವು ಏನ್ ಬೆಳೆ ಬೆಳೆದಿದ್ದೀವಿ ಏನು ಅವರೇ ಮಾಡ್ಕೊಳ್ಬಹುದು. ಫಾರ್ಮರ್ಸ್ ಪೋರ್ಟಲ್ ಅಂತಾನೆ ಇದೆ. ಅದಿಲ್ಲ ಅಂದ್ರೆ ಬೆಳೆ ಸಮೀಕ್ಷೆ ಸಂಬಂಧಪಟ್ಟ ಹಾಗೆ ಇವನ್ನ ನಮ್ಮ ಖಾಸಗಿ ನಿವಾಸಿಗಳು ಸರ್ ಪ್ರತಿಯೊಂದು ಗ್ರಾಮ ವ್ಯಾಪ್ತಿಯಲ್ಲಿರುವಂತಹ ಖಾಸಗಿ ನಿವಾಸಿಗಳು ಸಹಿತ ಪ್ರತಿಯೊಬ್ಬರ ಹೊಲದ ಜಮೀನಿನ ಫೋಟೋವನ್ನ ಅಲ್ಲೇ ಹೋಗಿ ಫೋಟೋ ತೆಗೆದು ಅದನ್ನ ಅಪ್ಲೋಡ್ ಮಾಡುವಂತ ವ್ಯವಸ್ಥೆ ಈ ಒಂದು ಬೆಳೆ ಸಮೀಕ್ಷೆ ಕಾರ್ಯಕ್ರಮದಲ್ಲಿದೆ. ಇದಕ್ಕೆ ಎಲ್ಲಾ ರೈತರು ಸಹಕಾರ ನೀಡಬೇಕಾಗ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದು ಮುಂದಿನ ದಿನಗಳಲ್ಲಿ ಏನ್ ನಮ್ಮ RTC ಅಂತ ಏನ್ ಹೇಳ್ತೀವಿ ಅದರಲ್ಲಿ ನಮೂದಾಗ್ತದೆ. ಇದು ಪಹಣಿಯಲ್ಲಿ ನಮೂದಾಗ್ತದೆ. ಇದು ಒಂದ್ಸಲ ನಾವು ಕ್ರಾಪ್ ಸರ್ವೆ ಆದ ನಂತರ ಇದನ್ನ ಭೂಮಿ ಪೋರ್ಟಲ್ ಗೆ ಹೋಗಿ ನಂತರ ಅದು ಸಂಬಂಧಪಟ್ಟಂತ ಪಣೆಯಲ್ಲಿ ಒಂದು ನಮೂದಾಗುವಂತ ಸಾಧ್ಯತೆ ಇರೋದ್ರಿಂದ ರೈತರು ತಮ್ಮ ಭೂಮಿಲಿ ತಾವು ಏನ್ ಬೆಳೆದಿದೀವಿ ಆ ಒಂದು ಸಂದರ್ಭದಲ್ಲಿ ಅದನ್ನ ಖಾಸಗಿ ನಿವಾಸಿಗಳನ್ನ ಮಾಡಿಸ್ಕೋಬಹುದು, ಇಲ್ಲ ಅವರೇ ಮಾಡಬಹುದು. ಯಾಕೆ ಹೇಳ್ತಾ ಇದ್ದೇನೆ, ಇವತ್ತು ಎಲ್ಲಾ ಸೌಲಭ್ಯ ಕೊಡಬೇಕಾದ್ರೆ ಈ ಬೆಳೆ ಸಮೀಕ್ಷೆನೇ ಒಂದು ಮಾನದಂಡವಾಗಿ ಇಟ್ಕೊಂಡಿದ್ದಾರೆ. ಹೌದು ಸರ್, ಹೌದು ಹೌದು. ಇವನ್ ಸಾಲ ಇರ್ಬೋದು, ಬೆಳೆ ಏನು ಕ್ರಾಪ್ ಇನ್ಶೂರೆನ್ಸ್ ಇರ್ಬೋದು, ಆಮೇಲೆ ನಮ್ಮ MSPಗೆ ಏನು ಪ್ರೊಕ್ಯೂರ್ಮೆಂಟ್ ಮಾಡ್ಲಿಕ್ಕೂ ಸಹಿತ ಇದನ್ನೇ ಮೂಲ ಆಧಾರ ಇಟ್ಕೊಳ್ಳೋದ್ರಿಂದ ಈ ಒಂದು ಬೆಳೆ ಸಮೀಕ್ಷೆಯಲ್ಲಿ ಎಲ್ಲಾ ರೈತ ಬಾಂಧವರು ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಂತೀನಿ. ಇದರ ಜೊತೆಗೆ ಸರ್, ಈಗ ತಾವು ಹೇಳಿದ್ರಿ ರೈತ ಬಾಂಧವರಿಗೆ ತರಬೇತಿ ಕೊಡುವ ಒಂದು ವ್ಯವಸ್ಥೆ ಮಾಡಿದಿರಿ ಅಂತ ಹೇಳಿದ್ರಿ. ಈ ಒಂದು ವಿಚಾರ ಕುರಿತು ಅಂತಂದ್ರೆ, ಈಗ ಏನು ಕೃಷಿ ಇಲಾಖೆಯಿಂದ ಯೋಜನೆಗಳ ಒಂದು ಪ್ರಚಾರಕ್ಕಾಗಲಿ ಪ್ರಸರಣಕ್ಕಾಗಲಿ ಈಗೇನು ಕೃಷಿ ಸಖಿಯರು ಪಶು ಸಖಿಯರು ಅಂತ ಹೇಳಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಯಾವ ರೀತಿಯಿಂದ ತಾವು ತರಬೇತಿ ಕೊಡೋದ್ರ ಜೊತೆಗೆ ಏನ್ ಮಾಹಿತಿ ಒದಗಿಸ್ತೀರಿ ಅವರಿಗೆ? ಇಲ್ಲ, ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಏನಿವತ್ತು ಕೃಷಿ ಸಖಿಯರಿದ್ದಾರೆ, ಅವರುಗಳಿಗೆ ನಾವು ಈ ತಾಂತ್ರಿಕತೆಯನ್ನು ನೀಡುವ ಜೊತೆಯಲ್ಲಿ ಈಗೇನು ಕೆಲವೊಂದು ನಮ್ಮ ಇಲಾಖೆ ಕೆಲವೊಂದು ಕಾರ್ಯಕ್ರಮಗಳು, ಈಗ ನಮ್ಮಲ್ಲಿ ಮಣ್ಣು ಪರೀಕ್ಷೆ, ಮಣ್ಣಿನ ಸ್ಯಾಂಪಲ್ ತೆಗೆದು ಅದನ್ನು ಪರೀಕ್ಷೆ ಮಾಡುವಂತ ಒಂದು ಕಾರ್ಯಕ್ರಮ ಇದೆ. ಆ ಯೋಜನೆ ಅಡಿಯಲ್ಲಿ ಏನು ಈ ಕೃಷಿ ಸಖಿಯರು ಇದ್ದಾರೆ, ಅವರಿಂದನೇ ಸಹಿತ ಈ ಒಂದು ಮಣ್ಣನ್ನು ತೆಗೆದುಕೊಳ್ಳುವುದಾಗ್ಲಿ, ರೈತರ ಹೊಲಕ್ಕೆ ಹೋಗಿ ಸ್ಯಾಂಪಲ್ ಡ್ರಾ ಮಾಡೋದಾಗ್ಲಿ, ಅವರಿಗೆ ಒಂದು ನಾವು ಏನೋ ಗೌರವವನ್ನು ಸಹಿತ ಕೊಡ್ತೀವಿ, ಸ್ಮಾಲ್ ಅಮೌಂಟ್. ಆಮೇಲೆ ಬೆಳೆ ಸಮೀಕ್ಷೆ ಅಂತ ಇದೆಯಲ್ಲ, ಇದರಲ್ಲೂ ಸಹಿತ ಅವ್ರನ್ನ ತೊಡಸ್ಕೊಳ್ಳಿಕ್ಕೆ ನಾವು ಮಾಡ್ತಾ ಇದೀವಿ, ಅವ್ರನ್ನ ತೊಡಗಿಸ್ತಾ ಇದೀವಿ. ಇದ್ರ ಜೊತೆಯಲ್ಲಿ ಇಲಾಖೆ ಕಾರ್ಯಕ್ರಮಗಳಲ್ಲಿ ಈಗ ಎಲ್ಲೆಲ್ಲಿ ಅವರಿಗೆ ಗೌರವಧನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಕಾರ್ಯಕ್ರಮಗಳನ್ನ ಅವ್ರು ತೊಡಸ್ಕೊಳ್ತಾ ಇದೀವಿ. ಅವರಿಂದ ನಾವೀಗ ಫಾರ್ ಎಕ್ಸಾಂಪಲ್ ಈಗ ನಾವು ಏನು PM ಕಿಸಾನ್ ಯೋಜನೆಯಲ್ಲಿ ಅವರ ಸರ್ವೆ ಇರ್ಬೋದು, ಇನ್ನಿತರ ಕಾರ್ಯಕ್ರಮಗಳು ಸಹಿತ ಅವರನ್ನು ನಾವು ಉಪಯೋಗಿಸ್ಕೊಂತ ಇದೀವಿ. ಸೊ ಒಟ್ಟಾರೆಯಾಗಿ ಎಲ್ಲಿ ಗೌರವಧನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಕೃಷಿ ಸಖಿಯವರನ್ನ ಅವರ ಒಂದು ಹೆಲ್ಪ್ ಅನ್ನು ತೆಗೆದುಕೊಳ್ತಾ ಇದೀವಿ. ಸೊ ಇದ್ರ ಜೊತೆಯಲ್ಲಿ ಅವ್ರಿಗೆ ತಾಂತ್ರಿಕ ಮಾಹಿತಿನ ಕೊಡ್ತಾ ಇದೀವಿ. ಆಮೇಲೆ ನಮ್ಮ ಕೃಷಿ ತರಬೇತಿ ಕೇಂದ್ರದಲ್ಲಿ ಆನ್ಲೈನ್ ತರಬೇತಿನೂ ಸಹಿತ ಮಾಡ್ತಾರೆ. ಆನ್ಲೈನ್ ತರಬೇತಿ, ಯಾರು ಅಲ್ಲಿಗೆ ಬಂದು ಖುದ್ದಾಗಿ ಅಲ್ಲಿ ಬಂದ್ಬಿಟ್ಟು ಹಾಜರಾಗಲ್ಲ ಅಂತವರಿಗೆ ಆನ್ಲೈನ್ ಮುಖಾಂತರ ಕೊಡ್ತಾ ಇದ್ದೀರಾ? ಸೊ ಒಟ್ಟಾರೆಯಾಗಿ ಸತ್ತು ಹಲವಾರು ಕಾರ್ಯಕ್ರಮಗಳಿದಾವೆ. ಇದ್ರ ಜೊತೆಯಲ್ಲಿ ಕೃಷಿ ಪ್ರಶಸ್ತಿ ಬಹಳ ಮುಖ್ಯವಾಗಿ, ಹೌದು ಸರ್, ಏನು ಕೃಷಿ ಪ್ರಶಸ್ತಿ ಇರ್ಬೋದು, ಕೃಷಿ ಪಂಡಿತ ಪ್ರಶಸ್ತಿ ಇರ್ಬೋದು, ಇದರಲ್ಲಿ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಏನು ಯಾರು ಚೆನ್ನಾಗಿ ಬೆಳೆ ಬೆಳೀತಾರೆ ಅಂತ ರೈತರಿಗೆ ಕೃಷಿ ಪ್ರಶಸ್ತಿ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ ತಾಲೂಕು ಮಟ್ಟದಲ್ಲೂ ಸಹಿತ 3 ಪ್ರಶಸ್ತಿನ ಕೊಡ್ತೀವಿ, ಜಿಲ್ಲಾ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದಲ್ಲಿದೆ. ಇದ್ರ ಜೊತೆಯಲ್ಲಿ ಕೃಷಿ ಪಂಡಿತ ಪ್ರಶಸ್ತಿನೂ 4 ವಿಭಾಗಗಳಲ್ಲಿದೆ. ಸೊ ಹಾಗಾಗಿ ಯಾರಾದರೂ ರೈತ ಬಾಂಧವರು ತಾನು ಚೆನ್ನಾಗಿ ಬೆಳೆ ಬೆಳೀತಾ ಇದ್ದೀನಿ, ಪ್ರಶಸ್ತಿ ನಾನು ಭಾಗವಹಿಸಬೇಕು ಅನ್ನಂಗಿದ್ರೆ ಅವರು ನಮ್ಮ ಇಲಾಖೆಗೆ ಅರ್ಜಿ ಕೊಟ್ಟು ಭಾಗವಹಿಸಬಹುದಾಗಿದೆ. ಹಿಂದೆ ಎಲ್ಲ ಅದಕ್ಕೆ ಒಂದು ನಾವು ಸ್ಮಾಲ್ ಫೀಸ್ ಅನ್ನು ಇಡ್ತಾ ಇದ್ವಿ, ಬಟ್ ಇವಾಗ ಅದು ಇಲ್ಲ. ರೈತ ಬಾಂಧವರು ಇದರಲ್ಲಿ ಭಾಗವಹಿಸಬೇಕು. ಯಾರು ಚೆನ್ನಾಗಿ ಬೆಳೆ ಬೆಳೀತಾರೆ ಅದನ್ನು ಬೆಳೆ ಕಟಾವು ಮಾಡಿ ಇಳುವರಿ ಯಾರು ಚೆನ್ನಾಗಿ ಬಂದಿರುತ್ತೆ ಆ ಒಂದು ಆಧಾರದ ಮೇಲೆ ಅವರಿಗೆ ಕೃಷಿ ಪ್ರಶಸ್ತಿಯನ್ನು ಕೊಡುವಂತ ಒಂದು ಕಾರ್ಯಕ್ರಮ ನಮ್ಮಲ್ಲಿದೆ. ರೈತರು ಇದರಲ್ಲಿ ಹೆಚ್ಚೆಚ್ಚಿಗೆ ಭಾಗವಹಿಸಬಹುದು. ಇನ್ನು ಕೃಷಿ ಪಂಡಿತ ಪ್ರಶಸ್ತಿಯಲ್ಲೂ ಸಹಿತ ಭಾಗವಹಿಸಬಹುದು, ರಾಜ್ಯ ಮಟ್ಟದಲ್ಲಿ. ಅದರಲ್ಲಿ ಬಹಳ ಉತ್ತಮ ಅಂತ ಒಂದು ಪ್ರೈಸ್ ಅಂತ ನಾವು ಹೇಳ್ತೀವಿ, ಅದು ಸಹಿತ ಇದೆ. ಇದ್ರ ಜೊತೆಯಲ್ಲಿ ನಮ್ಮಲ್ಲಿ ಆತ್ಮ ಯೋಜನೆ ಅಂತ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ. ಈ ಯೋಜನೆ ಅಡಿಯಲ್ಲೂ ಸಹಿತ ಈ ನಮ್ಮೇನು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಸಹಿತ ನಾವು ಮಾಡ್ತಾ ಇದೀವಿ. ಇದರಡಿಯಲ್ಲಿ ಸಹಿತ ನಾವು ಕೃಷಿ ಪ್ರಶಸ್ತಿಯನ್ನ ರೈತರಿಗೆ ಕೊಡ್ತಾ ಇದೀವಿ. ಮಾರುಕಟ್ಟೆ ವಿಚಾರಕ್ಕೆ ಬಂದ್ರೆ ಯಾವ ರೀತಿಯಿಂದ ಸರ್, ಯಾವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಇಲಾಖೆಯಿಂದ ಅಂತ ಹೇಳ್ಬೋದು, ಇಲ್ಲ ಕೃಷಿ ಮಾರಾಟ ಇಲಾಖೆಯಿಂದ? ಕೃಷಿ ಮಾರಾಟ ಇಲಾಖೆಯಿಂದನೇ ಅದು ವ್ಯವಸ್ಥೆ ಆಗಿರ್ತದೆ. ಬಟ್ ನಾವು ರೈತರಿಗೆ ಬೇಕಂತ ಕೆಲವೊಂದು ಸಲಹೆಗಳನ್ನು ಸಹಿತ ಕೊಡ್ತೀವಿ. ಇದ್ರ ಜೊತೆಯಲ್ಲಿ ಈಗೇನು ಪ್ರೊಸೆಸಿಂಗ್ ಸಂಬಂಧಪಟ್ಟಾಗೆ ಈಗ ಪ್ರಧಾನಮಂತ್ರಿ ಕಿರು ಉದ್ಯಮ ಯೋಜನೆ ಇದೆ, PMFME ಅಂತ. ಸೊ ಆ ಯೋಜನೆ ಅಡಿಯಲ್ಲಿ ಒಂದು 15 ಲಕ್ಷವರೆಗೂ ಸಹಿತ ಸಬ್ಸಿಡಿಯನ್ನ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಕೊಡ್ಲಿಕ್ಕೆ ಒಂದು ಸಾಧ್ಯತೆ ಇದೆ. ಅಂದ್ರೆ ವೈಯಕ್ತಿಕ ಒಬ್ಬ ರೈತರಿಗೆ, ಹೌದು, ಒಬ್ಬ ಗುಂಪಲ್ಲಿ ಬಂದ್ರೆ, ಅಂದ್ರೆ ಗುಂಪಲ್ಲಿ ಒಂದು 4-5 ರೈತರು ಸೇರಿ ನಾವು ಮಾಡ್ಬೇಕು ಅಂತ ಹೇಳುದಾದ್ರೆ, ಅಲ್ಲ ಅದನ್ನು ಕೊಡ್ಲಿಕ್ಕೆ ನಮ್ಮ ಸಬ್ಸಿಡಿ ನಮ್ಗೆ ಕೊಡ್ಲಿಕ್ಕೆ ಪ್ರಾವಿಷನ್ಸ್ ಇದೆ. ಏನು ನಾವು ಸಬ್ಸಿಡಿಲಿ ಒಂದು ಕೃಷಿ ಸಂಸ್ಕರಣ ಘಟಕಗಳನ್ನು ಕೊಡ್ತಾ ಇದೀವಿ. ಇದನ್ನು ಕೊಡ್ಲಿಕ್ಕೆ ಇದಿದೆ. ಮತ್ತೆ ನಮ್ಮಲ್ಲಿ ಹಾರ್ವೆಸ್ಟರ್ ಹಬ್ ಅಂತ ಒಂದು ಕಾರ್ಯಕ್ರಮ ಇದೆ. ಹ್ಮ್ ಸರ್, ಅಂದ್ರೆ ಈಗ FPOs ಇರ್ಬೋದು, ಸೊಸೈಟಿಗಳಿರ್ಬೋದು, ಇಂಡಿವಿಜುವಲ್ ಇರ್ಬೋದು, ಅವರು ಹಾರ್ವೆಸ್ಟರ್ ಸಂಬಂಧಪಟ್ಟಂತ ಇವತ್ತು ಏನೋ ಮಲ್ಟಿ ಕ್ರಾಪ್ ಫ್ರೆಷರ್ಸ್ ಅಂತ ಏನ್ ಹೇಳ್ತೀವಿ, ಹಾರ್ವೆಸ್ಟರ್ಸ್ ಇರ್ಬೋದು, ಬೇಲರ್ಗಳಿರ್ಬೋದು, ಇವುಗಳನ್ನು ಸಹಿತ ಅವರು ತೆಗೆದುಕೊಳ್ಳಿಕ್ಕೆ ಒಂದು ಯೋಜನೆ ಅಡಿಯಲ್ಲಿ ಇದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹೋದ ವರ್ಷ 5 ಕೊಟ್ಟಿದೀವಿ. ನೀವು ಹೇಳಿದ್ರೆ ಈಗ ಕಟಾವಿಗೆ ನಮಗೆ ಮುಂಗಾರು ಹೆಂಗಾನ ಸಮಸ್ಯೆ ಆಗ್ತದೆ. ಈಗ ಭತ್ತ ಕಟಾವು ಮಾಡುವ ಯಂತ್ರಗಳು ನಮ್ಗೆ ಸಕಾಲ ಸಿಗೋದಿಲ್ಲ. ಸೊ ಈ ಯೋಜನೆ ಬಹಳ ರೈತರಿಗೆ ಹೆಲ್ಪ್ ಆಗ್ತದೆ. ಇಲ್ಲಿ ನಮಗೆ 13 ಲಕ್ಷವರೆಗೂ ನಾವು ಸಬ್ಸಿಡಿ ಕೊಡ್ತೀವಿ. ಯಾವುದು ಬೆಳೆ ಕಟಾವು ನಾವೇನು ಏನು ನಮ್ಮ ಕಂಬೈನ್ಡ್ ಹಾರ್ವೆಸ್ಟ್ ಅಂತ ನಾವೇನು ಹೇಳ್ತೀವಿ ಅದು ಮತ್ತೆ ಬೇಲರ್ ಸೇರಿ 13 ಲಕ್ಷವರೆಗೂ ಕೊಡ್ಲಿಕ್ಕೆ ಸಹಿತ ನಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಕೊಡ್ಲಿಕ್ಕೆ ಯೋಜನೆಗಳಲ್ಲಿ ನಮಗೆ ಅವಕಾಶ ಇದೆ. ಸರ್, ಈಗ ಸಾವಯವ ಕೃಷಿಗೆ ಬಂದ್ರೆ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಮತ್ತೆ ಇದರ ಒಂದು ಉತ್ತೇಜನಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಿಂದ? ನಮ್ಮಲ್ಲಿ ಮುಖ್ಯವಾಗಿ ಸಾವಯವ ಇಂಗಾಲ ಅಂತ ಒಂದು ಕಾರ್ಯಕ್ರಮ ಇದೆ. ಸೊ ಇದರಲ್ಲಿ ಏನು ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನ ರಿಯಾಯಿತಿ ದರದಲ್ಲಿ ರೈತರಿಗೆ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಸನೆಂಪು ಮತ್ತೆ ದಯಾಂಚ ಇರ್ಬೋದು, ಬೆಳ್ಳೆ ಪಿಸರು ಇರ್ಬೋದು, ಇವುಗಳನ್ನ ಸಹಿತ 50% ರಿಯಾಯಿತಿ ದರದಲ್ಲಿ ರೈತ ಸಂಪರ್ಕದ ಮೂಲಕ ನಾವು ವಿತರಣೆ ಮಾಡ್ತೀವಿ. ಇದರ ಜೊತೆಯಲ್ಲಿ ಈಗಾಗಲೇ ಹೊಸ ಒಂದು ಕಾರ್ಯಕ್ರಮ ಇದೆ, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ, ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಅಂತ. ಅಂದ್ರೆ ಈಗ ಏನ ಇದ್ರಲ್ಲಿ ಬಹಳ ಮುಖ್ಯವಾಗಿ ಬಾಹ್ಯವಾಗಿ ಖರೀದಿಸಿ ಪರಿಕರಗಳನ್ನ ನಾವೇನು ಭೂಮಿಗೆ ಹಾಕ್ತೀವಿ ಅದರ ಬದಲು ಸ್ಥಳೀಯವಾಗಿ ಲಭ್ಯವಿರುವಂತಹ ಸಂಪನ್ಮೂಲ ಬಳಕೆ ಮಾಡಿ ಅದನ್ನ ಪ್ರಕೃತಿ ಆಧಾರಿತ ಸುಸ್ಥಿರ ಕೃಷಿ ಪದ್ಧತಿಗೆ ಉತ್ತೇಜನ ನೀಡೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದಿಂದ ಈ ವರ್ಷ ಅನುಷ್ಠಾನ ಆಗ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಬಹಳ ಮುಖ್ಯವಾಗಿರುತ್ತೆ. ನೈಸರ್ಗಿಕ ಕೃಷಿಯನ್ನು ಹೆಚ್ಚಿಗೆ ಅಳವಡಿಸಿಕೊಳ್ಳಲಿಕ್ಕೆ ನಾವು ಒಂದು ರೈತ ಬಾಂಧವರಿಗೆ ಪ್ರೋತ್ಸಾಹ ನೀಡುವಂತಹದ್ದು. ಸೊ ಇದರಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇರ್ಬೋದು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಎಲ್ಲವೂ ಸಹಿತ ಇನ್ವಾಲ್ವ್ ಆಗಿ ಈ ಒಂದು ನೈಸರ್ಗಿಕ ಕೃಷಿಯನ್ನು ಹೆಚ್ಚಿಗೆ ಮಾಡಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ. ಸೊ ಇದರಲ್ಲಿ ನಾವು ಕೃಷಿ ಸೆಕ್ಯೂರ್ ಬಳಸ್ಕೊಂತೀವಿ. ಈಗ ಒಂದು ಒಂದು ಕ್ಲಸ್ಟರ್ಸ್ ಅನ್ನು ಮಾಡ್ತಾ ಇದೀವಿ. ಒಂದು ಕ್ಲಸ್ಟರ್ಸ್ ಅಂದ್ರೆ 125 ರೈತರಿಗೆ ಒಂದು ಕ್ಲಸ್ಟರ್ಸ್ ಮಾಡ್ತಾ ಇದೀವಿ. ಅಂದ್ರೆ ಒಂದು 50 hectares ಅಷ್ಟು ಒಂದು ಕ್ಲಸ್ಟರ್ಸ್ ಕ್ಲಸ್ಟರ್ಸ್ ಬೆಳೆಯುವಂತ ರೈತರು. ಆ ಕ್ಲಸ್ಟರ್ಸ್ ಅಲ್ಲಿ ಯಾರು ಆಸಕ್ತರಿದ್ದಾರೆ ಆ ರೈತರಿಗೆ ತರಬೇತಿ ಇರ್ಬೋದು, ಮತ್ತೆ ಅವರಿಗೆ ಪ್ರೋತ್ಸಾಹ ನೀಡುವುದಾಗ್ಲಿ, ಪರಿಕರಗಳನ್ನು ಕೊಡುವುದಾಗ್ಲಿ, ಮತ್ತೆ ಅವರಿಗೆ ನೈಸರ್ಗಿಕ ಕೃಷಿ ಪ್ರಮಾಣ ಪತ್ರ ಕೊಡುವುದು, ಇವೆಲ್ಲ ಈ ಒಂದು ಕಾರ್ಯಕ್ರಮದ ಒಂದು ಭಾಗವಾಗಿದೆ. ಈಗಾಗಲೇ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಈಗಾಗಲೇ ನಾವು ರೈತರನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆಯಲ್ಲಿದ್ದೇವೆ. ಯಾಕಂದ್ರೆ ಅವರು ಒಂದು ಬರ್ಕೊಡ್ಬೇಕಾದ ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರಲ್ಲಿ ಅರಿವು ಮೂಡಿಸಿ ಆ ರೈತರನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆಯಲ್ಲಿ ನಾವಿದೀವಿ. ಇದ್ರ ಜೊತೆಯಲ್ಲಿ ಕ್ಲಸ್ಟರ್ ಅನ್ನು ಆಯ್ಕೆ ಮಾಡ್ಕೊಂಡಿದೀವಿ. ಒಂದು ಕ್ಲಸ್ಟರ್ ಇಬ್ಬರು ಕೃಷಿ ಸೆಕ್ಯೂರ್ ಸಹಿತ ಆಯ್ಕೆ ಮಾಡ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಬೇಕಾದಂತ ಏನು ನೋಂದಣಿ ಮಾಡಿಕೊಂಡು ಅವರಿಗೆ ತರಬೇತಿ ಇರ್ಬೋದು ಹಾಗೂ ಪರಿಕರಗಳನ್ನು ಕೊಡುವಂತದಾಗ್ಲಿ, ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟಂತ ಪರಿಕರಗಳನ್ನು ಕೊಡೋದಾಗ್ಲಿ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಸೊ ಆಸಕ್ತ ರೈತರು ಈಗಾಗಲೇ ಯಾರು ಇಂಟ್ರೆಸ್ಟ್ ಇದ್ದಾರೆ ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಅಧಿಕಾರಿ ಸಹಾಯ ಕೃಷಿ ನಿರ್ದೇಶಕರನ್ನ ಈಗಾಗಲೇ ಒಂದು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತ್ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿನ ಸೇರಿಸಿ ಕ್ಲಸ್ಟರ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಇವರು ನೋಂದಣಿ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಸೊ ಇದು ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ. ಇನ್ನು ಸಮಗ್ರ ಕೃಷಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ಇದೆ. ಇದು ಏನು ರಾಜ್ಯ ಪುರಸ್ಕೃತನ ಅಥವಾ ಇದು ರಾಷ್ಟ್ರೀಯ? ಇದು ನ್ಯಾಷನಲ್ ಮಿಷನ್ ಆನ್ ನ್ಯಾಷನಲ್ ನ್ಯಾಚುರಲ್ ಫಾರ್ಮಿಂಗ್, ಇದು ರಾಷ್ಟ್ರೀಯ ಕಾರ್ಯಕ್ರಮ. ಆಮೇಲೆ ಇನ್ನೊಂದು ನಮ್ಮ ಸಮಗ್ರ ಕೃಷಿ, ಸಮಗ್ರ ಕೃಷಿ ಪದ್ಧತಿ ಏನಿದೆ ಇದು ನಮ್ಮ ರಾಜ್ಯದ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ. ಸೊ ಈ ಯೋಜನೆ ಅಡಿಯಲ್ಲಿ ಏನು ರೈತ ಬಾಂಧವರು ತಮಗೆ ಗೊತ್ತೇ, ಸಮಗ್ರ ಕೃಷಿ ಅಂದ್ರೆ ಕೃಷಿ, ತೋಟಗಾರಿಕೆ, ಕೃಷಿ ಅರಣ್ಯ, ಪಶು ಸಂಗೋಪನೆ, ಮೀನುಗಾರಿಕೆ. ಅಂದ್ರೆ ರೈತ ತನ್ನ ಇರುವಂತಹ ಜಮೀನಲ್ಲೇ ಎಲ್ಲಾ ಒಂದು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಮೂಲಕ ಅವನ ಆದಾಯ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಇದನ್ನು ಹೆಚ್ಚಿಗೆ ಮಾಡಲಿಕ್ಕೋಸ್ಕರ ಪ್ರೋತ್ಸಾಹ ಮತ್ತು ಪ್ರಾತ್ಯಕ್ಷಿಗೋಸ್ಕರ ಸಹಾಯಧನದಲ್ಲಿ ಒಂದು ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ ಒಬ್ಬ ರೈತನಿಗೆ ಮ್ಯಾಕ್ಸಿಮಮ್ ಆಗಿ 35,000 ಸಹಿತ ಸಬ್ಸಿಡಿಯಲ್ಲಿ ಈಗ ಬೆಳೆ ಪ್ರಾತ್ಯಕ್ಷಿಕೆ ಅಂತ ಹೇಳ್ಬಹುದು. ಅದು ಒಬ್ಬ ರೈತ ಒಂದು ಮಿಶ್ರತಳಿ ಹಸು ಮತ್ತೆ ಎಮ್ಮೆ ಇವುಗಳನ್ನು ಸಹಿತ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಕುರಿ ಮೇಕೆ ಘಟಕಗಳನ್ನ 10:1 ಅಂದ್ರೆ ಒಂದು ಘಟಕ ವೆಚ್ಚ 60,000 ಇದ್ರೆ ಸಹಾಯಧನ 30,000 ಸಿಗ್ತದೆ ಅವರಿಗೆ. ಅದರ ಜೊತೆಗೆ ಜೇನು ಸಾಕಾಣಿಕೆ ಮಾಡಿದ್ರೆ ಸಹಿತ ಎರೆಹುಳ ಗೊಬ್ಬರ ಘಟಕಗಳನ್ನ ಮಾಡಿದ್ರೆ ಒಟ್ಟು ಸರಾಸರಿ ಒಂದು 58,000 ಒಂದು ಏನು ಪ್ರಾತ್ಯಕ್ಷಿಕ ಮಾಡ್ತಾನೆ ಅವರಿಗೆ ಕೊಡುವಂತ ಒಂದು ಕಾರ್ಯಕ್ರಮ ಇದರಲ್ಲಿದೆ. ನಮ್ಮ ಜಿಲ್ಲೆಗೆ ಈ ವರ್ಷ ಒಂದು 8 ಒಂದು ನಮಗೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇದೇನಪ್ಪ ಅಂದ್ರೆ ರೈತರು ಏನು ಮಾದರಿಯಾಗಿ ಮಾಡಿರ್ತಾನೆ ಅದನ್ನ ನೋಡಿ ಇನ್ನಿತರ ರೈತರು ಸಹಿತ ಮಾಡಲಿ ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಕೊಟ್ಟಿರುವುದು. ಸೊ ಇದನ್ನ ಒಂದು ಸದುಪಯೋಗವನ್ನ ಯಾರು ರೈತರು ಇತರ ರೈತರಿಗೆ ತಾವು ಏನು ಹೇಳ್ತೀವಿ ಅನ್ನೋರಿದ್ರೆ ಇದನ್ನು ಪಡ್ಕೊಳ್ಬಹುದು. ಇದ್ರ ಜೊತೆಯಲ್ಲಿ ಇನ್ನೊಂದು ಕೃಷಿ ಭಾಗ್ಯ ಯೋಜನೆ, ಇದು ಹಿಂದಿನ ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ. ಎಲ್ಲಿ ಬಿದ್ದಂತ ನೀರನ್ನ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿ ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಸಂದಿಗ್ಧ ಸ್ಥಿತಿ ಪರಿಸ್ಥಿತಿಯಲ್ಲಿ ಬೆಳೆಗೆ ಹಾಯಿಸಿದ ಮೂಲಕ ಬೆಳೆ ಇಳುವರಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡ, ಆ ಕೃಷಿ ಹೊಂಡಕ್ಕೆ ಬೇಕಾದ ಪಾಲಿಥಿನ್ ಹೊದಕೆ ಇರಬಹುದು, ಆಮೇಲೆ ಸುತ್ತ ಏನು ಫೆನ್ಸಿಂಗ್ ಅಂತ ಹೇಳ್ತೀವಿ, ಫೆನ್ಸಿಂಗ್ ಇರಬಹುದು, ಬದುಗಳನ್ನ ಹಾಕೊಳ್ಳಿಕ್ಕೆ ಇರಬಹುದು, ಇವುಗಳಿಗೂ ಸಹಿತ ಇದರಲ್ಲಿ ಸಬ್ಸಿಡಿ ಇದೆ 80%. ಮತ್ತೆ ಬಹಳ ಮುಖ್ಯವಾಗಿ ಇದರಲ್ಲಿ ಡೀಸೆಲ್ ಪಂಪ್ಸೆಟ್ ಸಹಿತ ಇದೆ ಘಟಕದಲ್ಲಿ. 80% ರಿಯಾಯಿತಿ ದರದಲ್ಲಿ ನಮ್ಮ ಸಾಮಾನ್ಯ ರೈತರಿಗೆ, 90% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರುಗಳು ಇದನ್ನು ಹೊಂದಬಹುದಾಗಿದೆ. ಇದರಲ್ಲಿ ಡಿಫ್ರೆಂಟ್ ಸೈಜಿನ ಫಾರ್ಮ್ ಪಾಂಡ್ ಅನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. 12 meter ಇಂದ ಹಿಡಿದು 21 meter ವರೆಗೂ ಸಹಿತ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡವನ್ನು ಮಾಡಿಕೊಳ್ಬಹುದು. ಅದಕ್ಕೆ ಪೂರಕವಾಗಿ ಎಲ್ಲಾ ಘಟಕಗಳನ್ನು ಅವರು ಮಾಡ್ಕೊಳ್ಬೇಕಾಗ್ತದೆ. ಬರೀ ಕೃಷಿ ಹೊಂಡ ಮಾಡ್ಕೊಂಡಂಗೆ ಬೇರೆ ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲಾನೂ ಇರಬೇಕು. ಹೌದು, ನಮ್ಮ ಜಿಲ್ಲೆಯಲ್ಲಿ ಹೋದ ವರ್ಷ 435 ಕೃಷಿ ಹೊಂಡಗಳು ಆಗಿದ್ದಾವೆ. ಈ ವರ್ಷ ನಮಗೆ 207 ಕೃಷಿ ಹೊಂಡ ನಮಗೆ ಗುರಿಯನ್ನು ನೀಡಿದ್ದಾರೆ. ಯಾರಾದರೂ ಆಸಕ್ತ ರೈತರು ಇದ್ರೆ ಅವರು ಸ್ಥಳೀಯವಾಗಿ ನಮ್ಮ ಸಹಾಯಕ ಕಚೇರಿಯನ್ನ ಭೇಟಿ ಮಾಡಿ ತಮ್ಮ ಅರ್ಜಿಯನ್ನು ಕೊಟ್ಟು ಈ ಒಂದು ರೈತ ಸಂಪರ್ಕ ಕೇಂದ್ರಕ್ಕೂ ಅವರು ಭೇಟಿ ನೀಡಬಹುದು. ಈಗಾಗಲೇ ಅರ್ಜಿ ಕೊಟ್ಟರೆ ಬಹಳ ಒಳ್ಳೆಯದು, ಯಾಕಂದ್ರೆ ಬಹಳ ಡಿಮಾಂಡ್ ಇರುವಂತಹ ಕಾರ್ಯಕ್ರಮ ಇದೆ. ಹಾಗಾಗಿ ಸೊ ಇಷ್ಟಾರು ಸಂಕ್ಷಿಪ್ತವಾಗಿ ನಾನು ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ನಿಮಗೆ. ಸಿರಿಧಾನ್ಯಗಳ ಒಂದು ಉತ್ತೇಜನಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಿರಿಧಾನ್ಯ ಬೆಳೆ ಬಹಳ ಕಡಿಮೆ ಇದೆ ಸರ್. ಹೌದು, ನಮ್ಮಲ್ಲಿ ಶಿಕಾರಿಪುರ, ಶಿರಾಳಕೊಪ್ಪ ಆ ಕಡೆ ಇಲ್ಲ, ಬಹಳ ಕಡಿಮೆ ಇದೆ. ನ್ಯಾಮತಿ, ಹೊನ್ನಾಳಿ, ನ್ಯಾಮತಿ ಎಲ್ಲ ದಾವಣಗೆರೆ ಜಿಲ್ಲೆ ಬರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಸಿರಿಧಾನ್ಯದ ಬೆಳೆ ಬಹಳ ಕಡಿಮೆ ಇರೋದು. ಕಡಿಮೆ ಇದೆ ಆ ಕಾರ್ಯಕ್ರಮ ನಮ್ಮಲ್ಲಿ ಅಷ್ಟಾಗಿ ಇಲ್ಲ, ಅಷ್ಟಾಗಿ ಇಲ್ಲ ಅಂತ ಹೇಳ್ತೀರಾ. ಧನ್ಯವಾದ ಸರ್. ಇದುವರೆಗೆ ತಾವು ಕೃಷಿ ಇಲಾಖೆಯಿಂದ ಕೇಂದ್ರ ಸರ್ಕಾರದ ಪುರಸ್ಕೃತ ಮತ್ತೆ ರಾಜ್ಯ ಸರ್ಕಾರದ ಒಂದು ಯೋಜನೆಗಳ ಕುರಿತು ಮಾಹಿತಿ ನೀಡಿದಿರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ರೈತ ಬಾಂಧವರು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಬೇಕಂತ ಹೇಳಿ ಈ ಮೂಲಕ ಕೋರುತ್ತಾ ಇದುವರೆಗೆ ತಾವು ಮಾಹಿತಿ ನೀಡುವುದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದ ಸರ್, ಹಾಗೂ ನಮಸ್ಕಾರ. ವಂದನೆಗಳು ಎಲ್ಲ ರೈತ ಬಾಂಧವರಿಗೆ ವಂದನೆಗಳು. ರೈತ ಬಾಂಧವರೇ, ಇದುವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿರುವ ಯೋಜನೆಗಳು ಈ ಕುರಿತು ಶಿವಮೊಗ್ಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಕಿರಣ್ ಕುಮಾರ್ ಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಎಸ್ ಎಂ ಸುಧಾಕರ್. ಈಗ ಪರಿಸರ ಗೀತೆ ಕೇಳೋಣ. ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ. ಬನ್ನಿ ಜನಗಳೇ ನಮ್ಮ ಕಾಡ ಬೆಳೆಸುವ, ನಮ್ಮ ಕಾಡ ಬೆಳೆಸುವ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಮನೆಗೆ ಎರಡು ಮರಗಳಿರಲಿ, ಊರಿಗೊಂದು ತೋಪು ಇರಲಿ, ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರಗಳಿರಲಿ. ಮನೆಗೆ ಎರಡು ಮರಗಳಿರಲಿ, ಊರಿಗೊಂದು ತೋಪು ಇರಲಿ, ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರವಿರಲಿ. ಹೊಲಗದ್ದೆಗಳಂಚಿನಲ್ಲಿ